ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯ ವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ನಿಗಮಾಂತ ಮಹಾದೇಶಿಕರ ದಯಾಶಿತಿಕಾ ಸ್ತೋತ್ರದ 83ನೆಯ ಶ್ಲೋಕದ ಅರ್ಥಾನುಸಂಧಾನವನ್ನು ಮಾಡೋಣ. ಯುಗಾಂತ ಸಮಯೋಚಿತಂ ಭಜತಿ ಯೋಗ ನಿದ್ರಾರಸಂ ವೃಷಕ್ಷಿತಿ ಭೃದೀಶ್ವರೇ ವಿಹರಣಕ್ರಮ ಜಾಗೃತಿ ಉದೀರ್ಣ ಚತುರರ್ಣವೀ ಕದನ ವೇದಿನೀಂ ಮೇದಿನೀಂ ಸಮುದ್ಧತವತೀ ದಯೇ ತ್ವದಭಿಜುಷ್ಟಯ ದಂಷ್ಟ್ರಯ. ದಯೇ ದಯಾದೇವಿಯೇ, ಯುಗಾಂತ ಸಮಯೋಚಿತಂ, ಯುಗದ ಕಡೆಯಲ್ಲಿ ಅವಾಂತರ ಪ್ರಳಯಕ್ಕೆ ಪ್ರಳಯಕಾಲಕ್ಕೆ ಉಚಿತವಾದಂತಹ ಯೋಗ ನಿದ್ರಾರಸ, ಯೋಗ ನಿದ್ರಾರಸಂ ಆದಿಶೇಷನ ಮೇಲೆ ಯೋಗ ನಿದ್ರೆಯ ಆನಂದವನ್ನು ಭಜತಿ ಸೇವಿಸುತ್ತಿರುವಂತಹ ವೃಷಕ್ಷಿತಿ ಹೃದೀಶ್ವರೇ ಶ್ರೀ ವೆಂಕಟೇಶ್ವರನು ವಿಹರಣಕ್ರಮಾತ್ ಲೀಲೆಯ ಕ್ರಮದಿಂದ ಜಾಗೃತಿ ಎಚ್ಚರಗೊಳ್ಳುತ್ತಿರಲು ಉದೀರ್ಣ ಚತುರರ್ಣವಿ ಉಕ್ಕಿ ಬಂದು ಒಂದಾಗುತ್ತಿರುವಂತಹ ನಾಲ್ಕು ಸಮುದ್ರಗಳ ಕದನ ವೇದಿನೀಂ ಹಿಂಸೆಯನ್ನು ತಿಳಿಯಪಡಿಸುತ್ತಿರುವಂತಹ ಮೇದಿನೀಂ ಭೂಮಿಯನ್ನು ತ್ವದ ಅಭಿಜುಷ್ಟಯ ದಂಷ್ಟ್ರಯ ನಿನ್ನಿಂದ ಕೂಡಿರುವಂತಹ ಶ್ರೀ ವರಾಹನ ಕೋರೆಹಲ್ಲಿನಿಂದ ಸಮುದ್ರತವತಿ ನೀನು ಮೇಲಕ್ಕೆ ಎತ್ತಿದವಳಾದೆ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ. ಪೃಥಿವಿಯು ಸಮುದ್ರದಲ್ಲಿ ಮುಳುಗಿರುವಳು, ಅವಳನ್ನು ಸಮುದ್ರದಿಂದ ವರಾಹರೂಪಿ ಭಗವಂತನು ತನ್ನ ಕೋರೆಹಲ್ಲುಗಳಿಂದ ಉದ್ಧಾರ ಮಾಡಿದನು. ಆ ಸಮಯದಲ್ಲಿ ದಯಾದೇವಿಯು ಭಗವಂತನ ದಂಷ್ಟ್ರಗಳಲ್ಲಿ ಪ್ರವೇಶಿಸಿದ್ದಳಂತೆ. ದಯೆಯಿಂದ ಕೂಡಿದ್ದ ದಂಷ್ಟ್ರಗಳಿಂದ ಧರಿಸಿದನು ಭಗವಂತನು ಧರಣಿಯನ್ನು ಅಂತ ಹೇಳ್ತಾರೆ ಈ ಶ್ಲೋಕದಲ್ಲಿ. ವರಾಹಾವತಾರದಲ್ಲಿ ದಯಾದೇವಿಯು ಮಾಡಿದ ಲೋಕೋಪಕಾರದ ನಿರೂಪಣೆಯನ್ನು ಮಾಡುತ್ತಾರೆ ಸ್ವಾಮಿ ದೇಶಿಕನು. ಯುಗಾಂತ ಸಮಯೋಚಿತಂ ಭಜತಿ ಯೋಗ ನಿದ್ರಾರಸಂ. ಯೋಗ ನಿದ್ರೆಯು ಸೃಷ್ಟಿ ಮಾಡಲ್ಪಡುವುದರ ಕ್ಷೇಮದ ಬಗೆಗೆ ಆಳವಾದ ಚಿಂತನೆ. ಯೋಗವೆಂದರೆ ಅಲಬ್ಧವಾದುದರ ಲಾಭ. ಪ್ರಾಣಿಗಳ ಯೋಗಕ್ಕಾಗಿಯೇ ಭಗವಂತನು ಯೋಗ ನಿದ್ರೆಯಲ್ಲಿರುವನು. ನಿದ್ರೆಯಂತಿರುವ ಯೋಗವೇ ಯೋಗ ನಿದ್ರೆಯು. ವೃಷಕ್ಷಿತಿ ಭೃದೀಶ್ವರೇ, ಕ್ಷಿತಿಭೃತ್ ಎಂದು ಹೇಳಲ್ಪಡುವಂತಹ ಗಿರಿ ವೆಂಕಟಾದ್ರಿ, ಅದರಿಂದಲೇ ಕ್ಷಿತಿಯು ಅಂದರೆ ಧರಿಸಲ್ಪಡಬೇಕಾಗಿದೆ. ಗಿರಿಯ ಈಶ್ವರನಿಂದಲೂ ಕ್ಷಿತಿಯು ಧರಿಸಲ್ಪಡಬೇಕಲ್ಲವೇ, ಅದರ ಕಷ್ಟಗಳನ್ನೆಲ್ಲ ನಿವಾರಿಸಬೇಕಲ್ಲವೇ. ಅದನ್ನೆಲ್ಲ ಇಲ್ಲಿ ಸ್ವಾಮಿ ದೇಶಿಕನ್ ವೃಷಕ್ಷಿತಿ ಭೃದೀಶ್ವರೇ ಎಂಬ ಶಬ್ದದಿಂದಲೇ ಸೂಚಿಸುತ್ತಾರೆ. ವಿಹರಣ ಕ್ರಮಾತ್ ಜಾಗೃತಿ, ಭಗವಂತನು ಯೋಗ ನಿದ್ರೆಯಲ್ಲಿದ್ದರೂ ಸಹ ಆಶ್ರಿತರನ್ನು ಕಷ್ಟಗಳಿಂದ ಕಾಪಾಡಬೇಕಾದ ವಿಷಯದಲ್ಲಿ ಬಹಳ ಜಾಗರೂಕನಾಗಿರುವನು ಎನ್ನುತ್ತಾರೆ. ಉದೀರ್ಣ ಚತುರರ್ಣವೀ ಕದನ ವೇದಿನೀಂ ಮೇದಿನೀಂ. ಭೂಮಿದೇವಿಗೆ ಆಪತ್ತಿರುವುದೆಂದು ತಿಳಿದ ಕ್ಷಣವೇ ಭಗವಂತನು ಅವನನ್ನು ಉದ್ಧರಿಸಿದನು. ಚತುರ್ಮುಖ ಬ್ರಹ್ಮನ ದಿನವು ಮುಗಿದು ರಾತ್ರಿ ಆರಂಭವಾಗುವಾಗ ಸತ್ಯಲೋಕದವರೆಗೆ ಎಲ್ಲ ಲೋಕಗಳು ನೀರಿನಲ್ಲಿ ಮುಳುಗಿ ಹೋಗುವುವು, ನಾಲ್ಕು ಸಮುದ್ರಗಳು ಉಕ್ಕಿ ಬಂದು ಒಂದಾಗುವುವು ಎನ್ನುವುದನ್ನು ಉದೀರ್ಣ ಚತುರರ್ಣವಿ ಎಂದು ತಿಳಿಸುತ್ತಾರೆ. ಅದು ಭಗವಂತನ ಯೋಗ ನಿದ್ರಾ ಸಮಯ. ಆ ಯೋಗ ನಿದ್ರೆಯ ಸಮಯದಲ್ಲಿ ಭಗವಂತನು ನಾಗಪರ್ಯಂಕದ ಮೇಲೆ ನಿರ್ವ್ಯಾಪಾರನಾಗಿ ಶಯನ ಮಾಡಿರುತ್ತಾನೆ. ಆತ್ಮಾನಂ ವಾಸುದೇವಾಖ್ಯಂ ಚಿಂತೆಯೇನ್ ಮಧುಸೂದನಂ ಅಂತ ಹೇಳಿರುವ ಹಾಗೆ ಸವಿಭೂತಿಕವಾದ ದಿವ್ಯಾತ್ಮಸ್ವರೂಪದ ಅನುಭವ, ಜಗದ್ರಕ್ಷಣೆಯ ಚಿಂತೆ ಇವೆರಡೂ ಆ ಸಮಯದಲ್ಲಿರುವುವು. ಆಗ ಸಮುದ್ರತವತೀದಯೇ ತದ ಅಭಿಜುಷ್ಟಯ ದಂಶ್ರಯ, ನಿನ್ನ ಜೊತೆಯನ್ನು ಹೊಂದಿದ್ದ ದಂಷ್ಟ್ರಗಳಿಂದಲೇ ಭೂಮಿದೇವಿಯು ಸ್ವಲ್ಪವೂ ನೋವಾಗದಂತೆ ಉದ್ಧರಿಸಲ್ಪಟ್ಟಳು ಎಂದು ದಯಾದೇವಿಯನ್ನು ಸ್ತೋತ್ರ ಮಾಡ್ತಾರೆ. ಮಹಾವರಾಹರೂಪಿಯಾದ ಭಗವಂತನ ಕೋರೆ ದಾಡೆಗಳಲ್ಲಿ ದಯಾದೇವಿ ಪ್ರವೇಶ ಮಾಡಿ ಭೂದೇವಿಗೆ ನೋವಾಗದಂತೆ ಉದ್ಧರಿಸಿ ರಕ್ಷಿಸುವಳು ಎಂದು ಇಲ್ಲಿ ಸ್ವಾಮಿ ಸ್ತೋತ್ರ ಮಾಡ್ತಾರೆ. ಯುಗಾಂತ ಸಮಯೋಚಿತಂ ಭಜತಿ ಯೋಗ ನಿದ್ರಾರಸಂ ವೃಷಕ್ಷಿತಿ ಭೃದೀಶ್ವರೇ ವಿಹರಣ ಕ್ರಮ ಜಾಗೃತಿ ಉದೀರ್ಣ ಚತುರರ್ಣವೀ ಕದನ ವೇದಿನೀಂ ಮೇದಿನೀಂ ಸಮುದ್ಧತವತೀ ದಯೇ ತ್ವದಭಿಜುಷ್ಟಯ ದಂಶ್ರಯ. ಮುಂದಿನದು ಶ್ರೀ ನೃಸಿಂಹಾವತಾರದ ವರ್ಣನೆ. ಸಟಾಪಟಲ ಭೀಷಣೇ ಸರಭಸ ಅಟ್ಟಹಾಸೋದ್ಭಟೆ ಸ್ಫುರತ್ ಕೃಧಿ ಪರಿಸ್ಫುಟತ್ ಭ್ರುಕುಟಿಕೆ ವಿವಕ್ತ್ರೇ ಕೃತೆ ದಯೇ ವೃಷಗಿರೀಶಿತು ಧನುಜಡಿಂಬ ದತ್ತಸ್ತನ ಸರೋಜ ಸದೃಶ ದೃಶ ಸಮುದಿತ ಕೃತಿರ್ದೃಶ್ಯಸೆ. ವೃಷಗಿರೀಶಿತು ದಯೇ ಶ್ರೀನಿವಾಸನ ದಯೆಯೇ. ಸಟಾಪಟಲ ಭೀಷಣೆ ಕೇಸರಗಳ ಸಮೂಹದಿಂದ ಶತ್ರುಗಳಿಗೆ ಭಯಂಕರವಾದುದು ಭೀಷಣವಾದುದು. ಸ ರಭಸಾಟ್ಟ ಹಾಸೋದ್ಭಟೆ ರಭಸದಿಂದ ಮಾಡಿದ ಅಟ್ಟಹಾಸದಿಂದ ಉದ್ಧತವಾದುದು. ಪರಿಸ್ಫುಟತ ಭ್ರುಕುಟಿಕೆ ಉಜ್ಜಲವಾಗಿ ಪ್ರಕಾಶಿಸುವ ಹುಬ್ಬುಗಳನ್ನುಳ್ಳದು ಆದ ವಕ್ತ್ರೆ ಶ್ರೀ ನೃಸಿಂಹನ ಮುಖಮಂಡಲವು ಸ್ಫುರತ್ಕೃಧಿ ಕೃತೇಪಿ ಕೆದರುವ ಕೋಪವುಳ್ಳದ್ದಾಗಿ ಮಾಡಲ್ಪಟ್ಟರೂ ಸರೋಜ ಸದೃಶ ದೃಶ ಕಮಲವನ್ನು ಹೋಲುವ ಅವನ ನೇತ್ರದಿಂದ ಧನುಜ ಡಿಂಬದತ್ತ ಸ್ತನ ಅಸುರ ಶಿಶುವಾದ ಪ್ರಹ್ಲಾದನಿಗೆ ಕೊಡಲ್ಪಟ್ಟ ಸ್ತನವುಳ್ಳ ತ್ವಂ ನೀನು ಸಮುದಿತಾಕೃತಿ ಪೂರ್ಣವಾಗಿ ಗೋಚರಿಸುವ ಸ್ವರೂಪವುಳ್ಳವಳಾಗಿ ದೃಶ್ಯಸೆ ಕಂಡುಬರುತ್ತೀಯೇ. ಶ್ರೀ ನೃಸಿಂಹಾವತಾರದ ಮೂಲಕವಾಗಿ ದಯಾದೇವಿ ಮಾಡಿದ ಉಪಕಾರವನ್ನು ಇಲ್ಲಿ ಕೊಂಡಾಡಿದ್ದಾರೆ ಸ್ವಾಮಿ ದೇಶಿಕನ್. ದಯಾಪ್ರಭಾವದಿಂದ ಅತ್ಯಂತ ಉಗ್ರವಾದ ಸಿಂಹದ ಮುಖವು ಪುಂಡರೀಕಾಕ್ಷದೊಡನೆ ಪ್ರಸನ್ನವಾಗಿ ವಾತ್ಸಲ್ಯ ಭರಿತವಾಗುವುದು. ಉಗ್ರನಾದ ಶ್ರೀ ನೃಸಿಂಹಾವತಾರಿಯೇ ಭದ್ರನೆಂದು ಪ್ರಸಿದ್ಧನಾಗಿರುವನು. ಅದನ್ನು ಶ್ರೀ ವರದರಾಜಸ್ತವದಲ್ಲಿ ಭದ್ರಾಂ ನೃಸಿಂಹಗುಹನಾಂ ಎಂದು ಸ್ವಾಮಿ ದೇಶಿಕನ್ ಸ್ತೋತ್ರ ಮಾಡಿದ್ದಾರೆ. ಸಹಸ್ರನಾಮಗಳಲ್ಲಿ ನಾರಸಿಂಹೋಪು ಶ್ರೀಮಾನ್ ಎಂದು ಈ ಅವತಾರವು ಸ್ತುತಿಸಲ್ಪಟ್ಟಿದೆ. ಭಕ್ತಸ್ಯ ದಾನವ ಶಿಶೋಹೋ ಎಂದು ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ಎಂದು ಹೇಳಿದಂತೆ ಭಕ್ತೋತ್ತಮನಾದ ಪ್ರಹ್ಲಾದನನ್ನು ರಕ್ಷಿಸಲು ಮತ್ತು ದುಷ್ಟನಾದ ಹಿರಣ್ಯಕಶಿಪುವನ್ನು ಸಂಹರಿಸಲು ಸ್ವಾಮಿ ಶ್ರೀ ನೃಸಿಂಹನಾಗಿ ಅವತಾರ ಮಾಡಿದನು. ಅವನ ಭಯಂಕರವಾದ ರೂಪವು ಶತ್ರುಗಳಿಗೆ ನೋಡಲಸಾಧ್ಯವಾದುದಾದರೂ ಪರಮಭಾಗವತನಾದ ಬಾಲಕನಾದ ಪ್ರಹ್ಲಾದನಿಗೋಸ್ಕರವೇ ಅವತರಿಸಿದ ಆ ರೂಪವು ಅವನಿಗೆ ಅತ್ಯಂತ ಪ್ರಸನ್ನವಾಗಿದ್ದಿತು ಎನ್ನುತ್ತಾರೆ. ಅದು ದಯೆಯು ಅವನ ನೇತ್ರಗಳಲ್ಲಿ ಪ್ರವೇಶಿಸಿದ್ದರಿಂದಲೇ ಎಂದು ಸ್ವಾಮಿ ದೇಶಿಕನಲ್ಲಿ ದಯಾದೇವಿಯ ಪ್ರಭಾವವನ್ನು ಸ್ತೋತ್ರ ಮಾಡುತ್ತಾರೆ. ಅವತಾರಗಳ ಪ್ರಧಾನವಾದ ಉದ್ದೇಶವು ಸಾಧು ಪರಿತ್ರಾಣವೇ ಆದುದರಿಂದ ಸಟಾಪಟಲ ಭೀಷಣೆ ಸರಭಸಾಟ್ಟ ಹಾಸೋದ್ಭಟೆ ಭಗವಂತನ ಮುಖಮಂಡಲದಲ್ಲಿ ಹಾರಾಡುವ ಕೇಸರಗಳು ಮುರಿದ ಹುಬ್ಬುಗಳು ಎಲ್ಲ ದಿಕ್ಕು ದಿಕ್ಕುಗಳನ್ನೂ ತುಂಬಿ ಗರ್ಜಿಸುವ ಅಟ್ಟಹಾಸವು ಇವೆಲ್ಲ ಸೇರಿ ಶತ್ರುಗಳಿಗೆ ಅತ್ಯಂತ ಭಯಂಕರವಾಗಿದ್ದಿತ್ತು ಆ ರೂಪವು. ಸ್ಫುರತ್ಕೃಧಿ ಪರಿಸ್ಫುಟತ್ ಭ್ರುಕುಟಿಕೆಯಪಿ ವಕ್ತರೇ ಕೃತೆ. ಇಲ್ಲಿ ಕೃತೆ ಎಂಬುದರಿಂದ ಭಗವಂತನ ಕ್ರೋಧವು ಕೃತ್ರಿಮವಾದುದು ಎಂಬುದು ಸೂಚಿತವಾಗಿದೆ. ಶ್ರೀಮದ್ ರಾಮಾಯಣದಲ್ಲಿಯೂ ಸಹ ಅನೇಕ ಕಡೆ ಇದನ್ನು ವಾಲ್ಮೀಕಿಗಳು ತಿಳಿಸ್ತಾರೆ. ಕ್ರೋಧಂ ಆಹಾರಯತಿ ತೀವ್ರಂ ಎಂದು ಹೇಳ್ತಾರೆ. ಅವನಲ್ಲಿ ಇರಲಿಲ್ಲ, ಅದನ್ನು ಬಲವಂತವಾಗಿ ಬರೆಸಿಕೊಂಡ ಅವನು ಕ್ರೋಧವನ್ನು ಅಂತ ಹೇಳಿಬಿಟ್ಟು. ದಯೇ ವೃಷಗಿರೀಶಿತು ಧನುಜಡಿಂಬ ದತ್ತಸ್ತನ ದಯೆಯಿಂದಲೇ ಶಿಶುವಾದ ಪ್ರಹ್ಲಾದನಿಗೆ ಸ್ತನ್ಯಪಾನ ಮಾಡಿಸಲ್ಪಟ್ಟಿತು. ಪಾದುಕಾ ಸಹಸ್ರದಲ್ಲಿ ಸ್ವಾಮಿ ದೇಶಿಕನ್ ಹೇಳ್ತಾರೆ, ಸ್ವವಾತ್ಸಲ್ಯ ಕ್ರೋಢೀಕೃತ ಭರತ ಶಾವೇವ ಭವತಿ ನಿರಾಬಾಧ ಪಾದಾವನಿ ನ ವಿಜಹೌ ಕೋಸಲಗುಹಾಂ ಎಂಬುದಾಗಿ ಸ್ತೋತ್ರ ಮಾಡ್ತಾರೆ ಸ್ವಾಮಿ. ರಾಘವಸಿಂಹವು ರಾವಣನೆಂಬ ಆನೆಯನ್ನು ದಮನ ಮಾಡಲು ವನವನ್ನು ಪ್ರವೇಶಿಸಲು ಪಾದುಕಾದೇವಿಯು ಭರತನೆಂಬ ಮರಿಸಿಂಹವನ್ನು ಕೋಸಲೆಯ ಗುಹೆಯಲ್ಲಿ ರಕ್ಷಿಸುತ್ತಿದ್ದಳು ಅಂತ ಹೇಳಿಬಿಟ್ಟು ಸರೋಜ ಸದೃಶಾದೃಶ ಸಮುದಿತಾಕೃತಿ ದೃಶ್ಯತೆ. ಭಗವಂತನ ಮುಖವು ಭೀಷಣವಾಗಿದ್ದರೂ ಅವನ ನೇತ್ರಗಳಲ್ಲಿ ದಯೆಯು ಪ್ರಕಾಶಿಸುತ್ತಿದ್ದಳು ಅಂತ ಹೇಳ್ತಾರೆ. ಪ್ರಖರವಾದ ಸೂರ್ಯಮಂಡಲದಲ್ಲಿರುವಂತಹ ಭಗವಂತನ ಮುಖಮಂಡಲದಲ್ಲಿ ಹೇಗೆ ಪುಂಡರೀಕಾಕ್ಷವು ತೋರುವುದು ಎಂದು ಶ್ರುತಿಗಳು ತಿಳಿಸುವುವೋ ಹಾಗೆಯೇ ಸಕಲ ಜಗತ್ತಿಗೂ ಭಯಂಕರವಾಗಿದ್ದ ಶ್ರೀ ನೃಸಿಂಹನ ಮುಖಮಂಡಲದಲ್ಲಿ ನೇತ್ರಗಳು ಕಮಲದಂತೆ ಪ್ರಕಾಶಿಸುತ್ತಿದ್ದವು ದಯೆಯ ಪ್ರಭಾವದಿಂದ ಅಂತ ಇಲ್ಲಿ ಸ್ವಾಮಿ ಸ್ತೋತ್ರ ಮಾಡ್ತಾರೆ. ಅದರಿಂದ ಭಗವಂತನು ಮಹಾಭಾಗವತೋತ್ತಮನಾದ ಪ್ರಹ್ಲಾದನನ್ನು ಶೀತಲ ಕಟಾಕ್ಷದಿಂದ ಆಪ್ಯಾಯನಗೊಳಿಸಿದನು. ಶಿಶುವಿಗೆ ಸ್ತನ್ಯಪಾನವು ಹೇಗೆ ಆಪ್ಯಾಯನವಾಗಿರುವುದೋ ಹಾಗೆಯೇ ಅಮೃತದ ತೆರೆಗಳನ್ನೇಳಿಸುವಂತಹ ಶೀತಲವಾದ ಆಲೋಕನದಿಂದ ಪ್ರಹ್ಲಾದನನ್ನು ಅನುಗ್ರಹಿಸಿದನು ಭಗವಂತನು. ಶ್ರೀ ನೃಸಿಂಹ ಅವತಾರದಲ್ಲಿ ದಯಾದೇವಿಯ ಸ್ವರೂಪವು ಆ ದಿವ್ಯವಾದ ನಯನಗಳಲ್ಲಿ ಗೋಚರಿಸುತ್ತಿದ್ದಿತು ಎಂದು ಆಚಾರ್ಯರು ಇಲ್ಲಿ ಅನುಭವಿಸುತ್ತಾರೆ. ಸಟಾಪಟಲ ಭೀಷಣೇ ಸರಭಸಟ್ಟಹಾಸೋದ್ಭಟೇ ಸ್ಫುರತ್ಕೃತಿ ಪರಿಸ್ಫುಟತಿ ಭ್ರುಕುಟಿಕೇ ಪಿವಕ್ತ್ರೇ ಕೃತೇ ದಯೇ ವೃಷಗಿರೀಜಿತು ಧನುಜಡಿಂಬದತ್ತಸ್ತನ ಸರೋಜ ಸದೃಶಾದೃಶ ಸಮುದಿತ ಕೃತಿರ್ದೃಶ್ಯಸೇ. 85ನೇ ಶ್ಲೋಕ. ಪ್ರಸಕ್ತಮಧುನಾ ವಿಧಿ ಪ್ರಣಿಹಿತೈಃ ಸಪರ್ಯೋದಕೈಃ ಸಮಸ್ತ ದುರಿತಚ್ಛಿದ ನಿಗಮಗಂಧಿನಾ ತ್ವಂ ದಯೇ ಅಶೇಷಮವಿಶೇಷತಃ ತ್ರಿಜಗದಂಡನಾದ್ರೀಷಿತು ಚರಾಚರಮಚೀಕರಶ್ಚರಣ ಪಂಕಜೇನಾಂಕಿತಂ. ದಯಾದೇವಿಯೇ, ದಯೇ ವಿಧಿಪ್ರಣಿಹಿತೈಃ ಬ್ರಹ್ಮದೇವನಿಂದ ಸಮರ್ಪಿಸಲ್ಪಟ್ಟ ಸಪರ್ಯೋದಕೈಃ ಪೂಜಾರ್ಥವಾದ ಪಾದ್ಯತೀರ್ಥದಿಂದ ಪ್ರಸಕ್ತ ಮಧುನ ಸ್ರವಿಸುವಂತಹ ಮಕರಂದವುಳ್ಳುದು ಸಮಸ್ತ ದುರಿತಚ್ಛಿದ ಸಮಸ್ತ ಪಾಪಗಳನ್ನು ನಾಶಪಡಿಸುವುದು ನಿಗಮಗಂಧಿನ ವೇದಗಳ ಸುವಾಸನೆಯುಳ್ಳುದೂ ಆದ ಅಂಜನಾದ್ರೀಷಿತು ಚರಣ ಪಂಕಜೇನ ಶ್ರೀನಿವಾಸನ ಪದಪದ್ಮಗಳಿಂದ ಚರಾಚರಂ ಸ್ಥಾವರ ಜಂಗಮಗಳಾದ ತ್ರಿಜಗತ್ ಮೂರು ಲೋಕಗಳನ್ನು ಅಶೇಷಂ ಪರಿಪೂರ್ಣನಾಗಿ ಅವಿಶೇಷತಃ ಯಾವ ತಾರತಮ್ಯವೂ ಇಲ್ಲದಂತೆ ಅಂಕಿತಂ ಗುರುತು ಮಾಡಲ್ಪಟ್ಟುದನ್ನಾಗಿ ತ್ವಂ ನೀನು ಅಚೀಕರ ಮಾಡಿದ್ದೀಯೇ. ಮಧುವಿನ ಚಿಲುಮೆಯನ್ನುಳ್ಳ ಪಾದಾಂಬುಜದಿಂದ ಉಚ್ಚ ನೀಚವೆಂಬ ಭೇದವಿಲ್ಲದೆ ಮೂರು ಜಗತ್ತುಗಳ ಮೇಲೆಯೂ ಚರಣಾಂಕಿತವು ಮಾಡಲ್ಪಡುವುದು ದಯೆಯಿಂದ ಅಂತ ಹೇಳ್ತಾರೆ ಸ್ವಾಮಿ. ಇಲ್ಲಿ ವೃಷಾಚಲಪತಿಯ ಪಾದವನ್ನು ದಯೆಯು ಪ್ರವೇಶಿಸಿರುವಳು, ಪಾದದಲ್ಲಿ ಸ್ಥಿರವಾಗಿ ನೆಲೆಸಿರುವಳು. ಅಂಜನಾದ್ರೀಶನಾದ ಶ್ರೀನಿವಾಸನಿಗೆ ಅತ್ಯಧಿಕವಾದ ಅಂಜನವಿರುವುದರಿಂದ ಮೂರು ಜಗತ್ತನ್ನು ಅಂಜನದಿಂದ ಅಂಕನ ಮಾಡುವುದು ಸುಲಭವೇ ಅಲ್ಲವೇ ಎನ್ನುತ್ತಾರೆ ಆಚಾರ್ಯರು. ಹೀಗೆ ತ್ರಿವಿಕ್ರಮಾವತಾರಿಯಾದ ಭಗವಂತನು ಲೋಕವನ್ನೆಲ್ಲ ತನ್ನ ಪಾದದಿಂದ ಅಳೆದು ಲೋಕದಲ್ಲಿರುವ ಸಮಸ್ತ ಚರಾಚರ ಪದಾರ್ಥಗಳು ತನಗೇ ಸೇರಿದುವು ಎಂಬುದಾಗಿ ತನ್ನ ಪದಪದ್ಮದ ಮುದ್ರೆಯನ್ನು ಹಾಕಿ ಗುರುತಿಸುವಂತೆ ದಯಾದೇವಿಯು ಮಾಡಿದಳು ಎಂದು ಇಲ್ಲಿ ಸ್ತೋತ್ರ ಮಾಡುತ್ತಾರೆ. ಪ್ರಸಕ್ತ ಮಧುನ ಪಾದಗಳಲ್ಲಿ ಮಧುವು ಸ್ಯಂದಿಸುವುದು ದಯೆಯಿಂದಲೇ ಎನ್ನುತ್ತಾರೆ. ಶ್ರುತಿಯು ಇದನ್ನು ವಿಷ್ಣೋ ಪದೇ ಪರಮೇ ಮಧ್ವ ಉತ್ಸಾಹ ಎಂದು ಘೋಷಿಸುತ್ತದೆ. ಅದರಂತೆ ಮಕರಂದದ ಪ್ರವಾಹವಿರುವುದು ಈ ದಿವ್ಯಪಾದದಲ್ಲಿ, ಅದು ದಯೆಯ ಕಾರಣದಿಂದಲೇ ಆಗಿರುವುದಂತೆ. ವಿಧಿಪ್ರಣಿಹಿತೈಃ ಸಪರ್ಯೋದಕೈಃ ಚತುರ್ಮುಖ ಬ್ರಹ್ಮನು ವಿಧಿವತ್ತಾಗಿ ಪಾದಪೂಜೆಯನ್ನು ಮಾಡುವನು. ಪಾದ್ಯವನ್ನು ಸಮರ್ಪಿಸಿ ಭಗವಂತನ ಶ್ರೀಪಾದವು ಸತ್ಯಲೋಕವನ್ನು ಮುಟ್ಟಿದಾಗ ಬ್ರಹ್ಮದೇವನು ಅದಕ್ಕೆ ಧರ್ಮತೀರ್ಥದಿಂದ ಅಭಿಷೇಕವನ್ನು ಮಾಡಿದನು. ಸಮಸ್ತ ದುರಿತಚ್ಛಿದ ನಿಗಮಗಂಧಿನ ಕೇವಲ ಪಾದ ಪಂಕಜದಿಂದಲೇ ಸಮಸ್ತ ಪಾಪಗಳು ನಾಶವಾಗುವು. ಏಕೆಂದರೆ ದಯಾಪ್ರಚುರವಾದ ಆ ಪಾದ ಪಂಕಜವು ಎಲ್ಲ ಇಲ್ಲದ ಶ್ರುತಿಗಳ ಪರಿಮಳ ಭರಿತವಾಗಿರುವುದು. ಅವನ ದಿವ್ಯ ಪಾದವು ವೇದ ಪ್ರತಿಪಾದ್ಯವಾದುದು. ಶ್ರುತಿಯು ತ್ರೀಣಿ ಪದಾ ವಿಚಕ್ರಮೇ ವಿಷ್ಣುರ್ ಗೋಪಾದಾಭ್ಯ ಎಂದು ಅವನ ದಿವ್ಯ ಪಾದದ ಮಹಿಮೆಯನ್ನು ಸ್ತೋತ್ರ ಮಾಡುವುದು. ಅಂಜನಾದ್ರೀಷಿತು ಚರಣ ಪಂಕಜೇನ ಮೂರು ಲೋಕಗಳನ್ನೂ ಅಂಜನದಿಂದ ಲೇಪಿಸಲು ಶ್ರೀನಿವಾಸನಲ್ಲಿ ಒಂದು ದೊಡ್ಡ ಬೆಟ್ಟದಷ್ಟು ಅಂಜನವಿರುವುದು. ಆದ್ದರಿಂದ ಸರ್ವೋತ್ತುಂಗನಾದ ಈ ಅಂಜನಾದ್ರೀಶನು ತ್ರಿವಿಕ್ರಮನಾಗುವುದು ಉಚಿತವೇ ಆಗಿರುವುದು. ಅದು ಪಾದ ಪಂಕಜವಾದ್ದರಿಂದ ಪಂಕಜದಂತೆಯೇ ಶೀತಲವೂ ಸುಂದರವೂ ಮತ್ತು ಸುಖ ಸ್ಪರ್ಶವುಳ್ಳದೂ ಆಗಿರುವುದು. ಅಶೇಷಂ ಅವಿಶೇಷತಃ ಚರಾಚರಂ ತ್ರಿಜಗತ್ ದಯೆಯ ಸ್ವಭಾವವೇ ಆಶ್ರಿತರಲ್ಲಿ ಯಾವ ವಿಶೇಷವನ್ನೂ ನೋಡದಿರುವುದೇ ಆಗಿರುವುದಲ್ಲವೇ. ಅದನ್ನು ಅಶೇಷಂ ಅವಿಶೇಷತಃ ಎಂದು ಸ್ವಾಮಿಯಲ್ಲಿ ಹೇಳ್ತಾರೆ. ಚರಾಚರಗಳೆಲ್ಲವನ್ನೂ ಮೂರು ಉಳ್ಳಂತಹ ಈ ಮೂರು ಲೋಕವನ್ನು ಕೂಡ ಯಾವ ವಿಶೇಷವನ್ನು ನೋಡದೆ ದಯೆ ಎಲ್ಲರನ್ನೂ ಅನುಗ್ರಹಿಸಿದಳು ಅಂತ. ದಯೇತ್ವಂ ಚರಣ ಪಂಕಜೇನ ಅಂಕಿತಂ ಅಚೀಗರಹ. ಪಾದ ಮುದ್ರೆಯು ದಯೆಯಿಂದಲೇ ಮಾಡಲ್ಪಟ್ಟಿತು. ದಯೆಯಿಂದ ಮಾಡಲ್ಪಟ್ಟ ಆ ವಿಷ್ಣುಪದದ ಮುದ್ರಾ ಅಂಕನವು ಒಂದು ಆಶ್ಚರ್ಯವಾದ ವೈಷ್ಣವ ಮುದ್ರೆಯಂತೆ ಅಂತ ಆಚಾರ್ಯರು ವ್ಯಾಖ್ಯಾನದಲ್ಲಿ ಅನುಭವಿಸುತ್ತಾರೆ. ಪ್ರಸಕ್ತ ಮಧುನಾ ವಿಧಿ ಪ್ರಣಿಹಿತೈ ಸಪರ್ಯೋದಕೈ ಸಮಸ್ತ ದುರಿತಿದ ನಿಗಮ ಗಂಧಿನ ತ್ವಂ ದಯೇ ಅಶೇಷಮ ವಿಶೇಷತ ತ್ರಿಜಗದಂಜನಾದ್ರೀಷಿತು ಚರಾಚರಮಚೀಕರಶ್ಚರಣ ಪಂಕಜೇನಾಂಕಿತಂ. ವಿಗಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೇ ನಿಗಮಾಂತ ಮಹಾದೇಶಿಕಾಯ ನಮಃ.